ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡ ವೈದ್ಯೆ ಡಾಕ್ಟರ್ ರಾಧಿಕಾ ಅಂಬೇಕರ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಕೇಳುಗರೆ, ಎಷ್ಟೋ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ, ನಮ್ಮ ಕೃಷಿ ಚಟುವಟಿಕೆಗಳನ್ನು ನೋಡಿದಾಗ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಪುರುಷರನ್ನೇ ನಾವು ನೋಡ್ತಿರ್ತೀವಿ, ಮಹಿಳೆಯರ ಭಾಗವಹಿಸುವಿಕೆ ಸ್ವಲ್ಪ ಕಡಿಮೆ ಏನೋ ಅಂತ ಕೆಲವು ಸಲ ಅನ್ನಿಸ್ತದೆ. ಆದ್ರೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಗ್ರಾಮೀಣ ಮಹಿಳೆಯರು ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೃಷಿಯ ಉಪಕಸುಬುಗಳಾದ ಕುರಿ ಸಾಕಾಣಿಕೆ ಇರಬಹುದು, ಹೈನುಗಾರಿಕೆ ಇರಬಹುದು, ಇಂಥ ಹತ್ತು ಹಲವು ಉದ್ಯೋಗಗಳನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಇದೆಲ್ಲಕ್ಕೂ ಒಂದು ಅಪವಾದ ಅನ್ನೋ ಹಂಗ, ಓದಿದ್ದು ವೈದ್ಯಕೀಯ ಕ್ಷೇತ್ರವಾದರೂ ಈ ವೈದ್ಯಕೀಯ ಕ್ಷೇತ್ರದಲ್ಲಿ 30-35 ವರ್ಷಗಳ ಸುದೀರ್ಘ ಅನುಭವವನ್ನು ಪಡೆದು ನಂತರ ಕೃಷಿ ಕ್ಷೇತ್ರಕ್ಕೆ ವಾಲ್ಕೊಂಡು ಅಲ್ಲಿ ಯಶಸ್ಸನ್ನ ಕಂಡಿರುವಂತ ಅಪರೂಪದ ವೈದ್ಯ ಡಾಕ್ಟರ್ ರಾಧಿಕಾ ಅಂಬೇಕರ್ ಅವರು ನಮ್ಮ ಜೊತೆಗಿದ್ದಾರೆ. ರಾಧಿಕಾ ಅಂಬೇಕರ್ ಅವರು ವೃತ್ತಿಯಿಂದ ವೈದ್ಯೆ, ಆದರೆ ಅವರು ಮೊದಲಿನಿಂದಲೂ ಕನಸು ಕಂಡಿದ್ದು ತಾನು ಒಬ್ಬ ಯಶಸ್ವಿ ಕೃಷಿ ಮಹಿಳೆ ಆಗಬೇಕು, ತನ್ನದೇ ಆದ ಹೊಲದಲ್ಲಿ ಬೆಳೆಗಳನ್ನು ಬೆಳಿಬೇಕು, ಅದು ಸಾವಯವವಾಗಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದನ್ನ ಮೈಗೂಡಿಸ್ಕೊಳ್ಬೇಕು, 4 ಜನಕ್ಕೆ ಇದರಿಂದ ಉಪಯೋಗ ಆಗಬೇಕು ಅನ್ನುವಂಥ ಕನಸನ್ನ ಕಂಡಿದ್ರು. ಆ ಕನಸನ್ನ ಅವರು ಈಗ ಸಾಕಾರ ಮಾಡಿಕೊಂಡಾರ. ಇವತ್ತು ಅವರ ಈ ಯಶೋಗಾಥೆಯನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ರಾಧಿಕಾ ಅಂಬೇಕರ್ ಅವರು. ನಮಸ್ಕಾರ. ಈಗ ರಾಧಿಕಾ ಅವರ ವೃತ್ತಿಯಿಂದ ವೈದ್ಯ ಆದರೂ ಕೂಡ ನಿಮ್ಮ ಪ್ರವೃತ್ತಿಗಳು ಹಲವಾರವ. ಹೌದು. ಸಂಗೀತದೊಳಗೆ ಆಸಕ್ತಿ, ಅಭಿರುಚಿ ಅದ. ಒಂದು ಅಡಿಗೆ ಕೆಲಸ ಆಗಿರಬಹುದು, ಮನೆಯನ್ನ ನೋಡ್ಕೊಂಡು ಹೋಗುವುದು ಒಬ್ಬ ಆದರ್ಶ ಗೃಹಿಣಿ ಆಗಿರ್ಬೋದು, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೂಡ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಒಂದು ಚಟುವಟಿಕೆಗಳಲ್ಲಿ ಅದರಿಂದ ಮತ್ತೆ ಮನಸ್ಸು ಕೊಟ್ಟು ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಅಷ್ಟೇ ಇದರಿಂದ ಸಪೋರ್ಟ್ ಮಾಡ್ಲಿಕ್ಕತ್ತೇನೆ. ನಾನು ಖುಷಿ ಕೊಡ್ತದ, ಅದು ದೇವ್ರ ದಯದಿಂದ. ನಮಗೆ ಯಾವ ಜಡ್ಡು ಇಲ್ಲ, ಶುಗರು ಬಿ ಪಿ ಯಾವುದೂ ಇಲ್ಲ ಇಬ್ಬರಿಗೂ. ಹಿಂಗಾಗಿ ನಾವು ಮುಂಜಾನೆ ಎದ್ದ ಕೂಡಲೇ ಊಟ ಮಾಡಿಕೊಂಡು ಅಥವಾ ಊಟ ಕಟ್ಕೊಂಡು ಹೋಗ್ಬಿಡ್ತೇವೆ. ಸಂಜೆ ತನಕ ಆ ಎಲ್ಲ ಲೇಬರ್ಸ್ ಜೊತೆ ನಾವು ದುಡಿತೇವೆ, ಬಿತ್ತೋದು, ಕಿತ್ತೋದು, ರಾಶಿ ಮಾಡೋದು ಎಲ್ಲನೂ ಮಾಡ್ತೀವಿ. ಮಾಡಿ ಸಾಯಂಕಾಲ ಬಂತು ಅಂದ್ರೆ ದಣಿಕೆ ಆಗಿರ್ತದೆ, ಹಸಿವೆ ಆಗ್ತದೆ, ಊಟ ಮಾಡ್ತೀವಿ, ಆರಾಮ್ ನಿದ್ದೆ ಮಾಡ್ತೀವಿ, ಯಾವುದೂ ತೊಂದರೆ ಇಲ್ಲ, ಏನು ರೆಸ್ಟ್ರಿಕ್ಷನ್ಸು ಇಲ್ಲ. ಹಿಂಗೆ ಖುಷಿ ಕೊಡ್ತದೆ ನಮಗದು. ಈಗ ಎಲ್ಲಿ ತಮ್ಮ ಹೊಲ ಅದ? ಲೆಕ್ಕದು ಪೂರ್ತಿ ಜಂಗಲ್ ಇತ್ತು, ಭಾಳ ಕಸ ಬೆಳೆದಿತ್ತು. 7-8 ವರ್ಷ ಅಣ್ಣತಮ್ಮಂದ್ರ ಜಗಳದೊಳಗೆ ಅದು ಪಡ ಬಿದ್ದಿತ್ತು, ಏನೂ ಅವ್ರು ಮಾಡಿದ್ದೇ ಇಲ್ಲ ಕೃಷಿ. ಹಿಂಗಾಗಿ ಅದು ಸ್ವಚ್ಛ ಮಾಡಿಸ್ಲಿಕ್ಕೆ 1 ವರ್ಷ ಹೋಯಿತು. ಆಮೇಲೆ ನಮ್ಗದು ಪಡ ಬಿದ್ದಿದ್ದ ಭೂಮಿ ಇರೋದರಿಂದ ನಮ್ಗೆ ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಯ್ತು. ಅಲ್ಲಿ ನಾವು ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಬ್ಬು ಹಾಕ್ಕೊಂಡ್ವಿ. ಮೊದಲೇ ವರ್ಷ ನಾವು ಎಲ್ಲರೂ ಹೇಳ್ತಾರಂತ ತಿಳ್ಕೊಂಡು ನಾವು ಮೊದಲೇ ವರ್ಷ ಫ್ಯಾಕ್ಟ್ರಿ ಕಬ್ಬು ಕಳಿಸಿದ್ವಿ. ಬಟ್ ನಮ್ಗೆ ಅದು ಇಷ್ಟ ಆಗಲಿಲ್ಲ. ಅಲ್ಲಿ ಫ್ಯಾಕ್ಟ್ರಿದವ್ರ ಜೊತೆ ಜಿ ಮಾಡೋದು, ಅದು ಕಾಯೋದು, ಅಲ್ಲಿ ಲೇಬರ್ಗಳಿಗೆಲ್ಲರಿಗೂ ಅಷ್ಟು ಕೈ ಮುಗಿಯೋದು, ಕಡೀಲಿಕ್ಕೆ ಎಲ್ಲಕ್ಕೂ ಭಾಳ ತೊಂದರೆ ಆಯಿತು. ಬೇಡೇ ಬೇಡ ಅಂತ ತಿಳ್ಕೊಂಡು 2 ವರ್ಷದಿಂದ ನಾವು ಬೆಲ್ಲದ ಪೂರ್ತಿ ಅಷ್ಟೇ ಕಬ್ಬು ಇಟ್ಕೊಂಡು ಬಾಕಿ ತೆಗೆದ್ಬಿಟ್ಟು ಬೆಳಕ್ ನಮಗೆ ಹೆಂಗೆಂಗೆ ಬೇಕು ಹಂಗಂಗೆಲ್ಲ ನಾವು ಬೇರೆ ಧಾನ್ಯಗಳನ್ನೆಲ್ಲ ಬೆಳೀಲಿಕ್ಕೆ ಶುರು ಮಾಡಿದ್ವಿ. ಈಗೇನೇನು ಹಾಕ್ತೀರಿ ಹೊಲದ? ಈಗ ಒಂದು 1 ಎಕರೆದಷ್ಟು ಕಬ್ಬದು, ಅದು ಪೂರ್ತಿ ಬೆಲ್ಲನೇ ಮಾಡಿಸ್ತೇವೆ. ಅದು ಕಬ್ಬು ಬೆಳೆಸ್ಲಿಕ್ಕೂ ನಾವು ಜೀವಾಮೃತ, ಗೋಕೃಪಾಮೃತ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ. ಆಮೇಲೆ ಅದನ್ನು ಕಡ ತೊಗೊಂಡು ಹೋಗಿ ಗಾಣಕ್ಕೆ ಹೋಗಿ ಮುಂದೆ ನಿಂತು ಆ ಬೆಲ್ಲದೊಳಗೆ ಏಲಕ್ಕಿ, ಶುಂಠಿ, ಲವಂಗ, ತುಪ್ಪ ಎಲ್ಲ ಹಾಕಿ ಮಸಾಲೆ ಹಾಕಿ ಬೆಲ್ಲ ಮಾಡಿಸ್ಕೊಂಡು ಮನೆಗೆ ತರ್ತೇವೆ. ಅದು ಈಗ 4 ವರ್ಷ ನಾವು ಮಾಡಿರೋದು. ದಿನೇ ದಿನೇ ಅದನ್ನು ಹೆಂಗೆಂಗೆ ಬೆಳ್ಕೋತ ಹೋದ ಜನ ಬಹಳ ಅದನ್ನು ಇಷ್ಟಪಟ್ಟಾರೆ. ಮನೆಗೆ ಬಂದು 50-100 ಕಿಲೋ ಒಯ್ತಾರೆ. ಹಂಗಾಗಿ ನನಗೂ ಅದನ್ನು ಚಲೋದನ್ನು ಕೊಟ್ಟಿವೆಪ್ಪ 4 ಜನರಿಗೆ ಅಂತ ನನಗೂ ಖುಷಿ ಆಗ್ತದೆ. ಆಮೇಲೆ 1 ಎಕರೆ ಭತ್ತ ಹಾಕೋತೀವಿ. ಅದನ್ನು ಮುಗದ ಸಿರಿ ಜಾತಿದ ಭತ್ತ, ರಾಜಮುಡಿ, ಹಿಂಗೊಂದು 2-3 ತಳಿ ಭತ್ತ ಹಾಕೋತೀವಿ. ಆಮೇಲೆ ಮಾವಿನ ಗಿಡ ಅವ, ಅವು ಇನ್ನೂ ಈ ವರ್ಷ ಇನ್ಮೇಲೆ ಈಲ್ಡಿಂಗ್ ಶುರು ಆಗಬೇಕು. ಒಂದು 75 ಗಿಡ ಅವ. ಅದ್ರ ನಡುವೆ ನಾವು ನಮಗೇನೇನು ಬೇಕು, ಜೋಳ, ಗೋಧಿ, ಆಮೇಲೆ ಹೆಸರು, ಅಲಸಂದಿ, ಅಕಡಿ ಕಾಳೆಲ್ಲ, ಕಡ್ಲಿ, ರಾಗಿ, ಆಮೇಲೆ ಆಕಳಿಗೆ ಬೇಕು ಅಂತ ತಿಳ್ಕೊಂಡು ಗೊಂಜಾಳ, ಇವನ್ನೆಲ್ಲ ನಾವು ನಡುಬರ್ಕ ಬೆಳ್ಕೋತೀವಿ. ತರಕಾರಿ ಇವನ್ನೆಲ್ಲ ಬೆಳ್ಕೋತೀವಿ. ಅಂದ್ರೆ ಪೂರ್ತಿ 6 ಎಕರೆನಲ್ಲಿ ನೀವು ಏನು ಬೆಳಿತೀರಿ ಎಲ್ಲಾನು ಸಾವಯವನೇ? ಹೌದು ಹೌದು. ಇಡೀ ನಮ್ಮ ಹೊಲಕ್ಕೆ ನಾವು ಒಂದು ಕಣದಷ್ಟು ಯೂರಿಯಾ, ಡಿ ಎ ಪಿ ತರೋದಿಲ್ಲ ಯಾವುದು. ಇವನ್ ನಾವು ಕಳೆನಾಶಕ ಅಥವಾ ಕೀಟನಾಶಕ ಏನು ಹೊಡೆಯೋದಿಲ್ಲ. ಈಗ ಬೆಳೆಗಳಿಗೆ ಹುಳ ಬರ್ತದಂತಂತಂದ್ರೆ ನಾವು ಮನಿ ಮದ್ದು ಇದನ್ನ ಮಾಡ್ಕೊಂಡು ಪಾಳೇಕರ್ ಅವ್ರದ್ದು ಇದ್ರ ಪ್ರಕಾರ ಒಂದಿಷ್ಟು ಬೇವಿನ ಎಲೆ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ರುಬ್ಬಿ ಅದರೊಳಗೆ ಗೋಮೂತ್ರ ಮಿಕ್ಸ್ ಮಾಡಿ ಅವನ್ನೆಲ್ಲ ಸ್ಪ್ರೇ ಮಾಡ್ತೀವಿ. ಅಲೋವೆರಾ, ಆಮೇಲೆ ಎಕ್ಕಿ ಎಲೆ ಇವೆಲ್ಲ ತೃಣನಾಶಕ ಇದಕ್ಕೆಲ್ಲ ಉಪಯೋಗ ಮಾಡ್ತೀವಿ. ಯಾವುದು ಒಟ್ಟು ಔಷಧಿ ತರೋದೇ ಇಲ್ಲ ನಾವು ಹೊಲದೊಳಗೆ, ಎಲ್ಲಿ ಹೊಡೆಯೋದಿಲ್ಲ. ಹಿಂಗಾಗಿ ನಾವು ಅಲ್ಲಿ ಅಡ್ಡಾಡ್ಬೇಕಾದ್ರೆ ಈಗ ಬೇಬಿ ಕಾರ್ನ್ ಬರ್ತದೆ, ಬಡ ಬಡ ಅಲ್ಲೇ ಮುರಿದಲ್ಲೇ ತಿಂತೀವಿ, ಇಷ್ಟು ಸ್ವೀಟ್ ಇರ್ತದಲ್ಲ, ನಮ್ಗೆ ಯಾವ ಭಯ ಇರೋದಿಲ್ಲ. ಹೌದಪ್ಪ ಇದಕ್ಕೆ ಔಷಧಿ ಹೊಡೆದೇವಿ, ನಾವು ಇದನ್ನು ತಿಂದರೆ ನನಗೇನು ಅಪಾಯ ಆದಿತ್ತೇನು ಅಂತ ಭಯ ಇರೋದಿಲ್ಲ. ಅಕ್ಕಪಕ್ಕದವ್ರು ಎಲ್ಲರೂ ನೋಡ್ರಿ ನಮ್ಮ ಹೊಲ ಹೆಂಗದ, ನಾವು ಕಳೆನಾಶಕ ಹೊಡೆದೇವು, ಒಂದು ಹುಲ್ ಕಡ್ಡಿ ಇಲ್ಲ, ಡಂಬರ್ ರೋಡ್ ಆದಂಗೆ ಆಗ್ಯದ ಅಂತ ತೋರಿಸ್ತಾರೆ ನಮ್ಮನ್ನು ಕರ್ಕೊಂಡೋಗಿ ಕಬ್ಬಿನ ಹೊಲ ಗೊಂಜಾಳ ಹೊಲ. ಬಟ್ ನಾವು ಬೇಡಪ್ಪ, ನಾವು ಆಳು ಹಚ್ಚಿ ತೆಗಿಸ್ತೀವಿ ಅಂದ್ರೆ ಆ ಲೇಬರ್ಗಳಿಗೂ ಒಂದು ಜೀವನಕ್ಕೆ ಇದನ್ನು ಕೊಟ್ಟಂಗೆ ಆಗ್ತದೆ, ಪ್ಲಸ್ ಅದೇ ಅಷ್ಟೇ ದುಡ್ಡು ಖರ್ಚನ್ನು ಬರ್ತದೆ. ಬಟ್ ಆಳು ಹಚ್ಚಿ ತೆಗಿಸೋಣ ಅಂತ ತೆಗಿಸ್ ನಮ್ಮ ಹೊಲಕ್ಕೆ ಬಂದು ತಮ್ಮ ದನಗಳಿಗೆ ಮೇವು ತೊಗೊಂಡು ಹೋಗ್ತಾರೆ, ಯಾಕಂದ್ರೆ ತಮ್ಮ ಹೊಲದಾಯಿಂದ ಮೇವು ಔಷಧಿ ಹೊಡೆದಿರ್ತಾರೆ ಗೊತ್ತಿರ್ತದೆ, ಹಿಂಗಾಗಿ ನಮ್ಮಲ್ಲಿ ಬಂದು ಮೇವು ತೊಗೊಂಡು ಹೋಗ್ತಾರೆ. ನಾ ಹೋಗ್ಲಿಕ್ಕೆ ಹತ್ತ ಮೇಲೆ ನಾ ಅಲ್ಲೇ ಒಂದು ಹಳ್ಳಿ ಒಳಗೆ ಕ್ಲಿನಿಕ್ ತೆಗೆದಿದ್ದೆ, ಒಂದು 2 ವರ್ಷ ನಡೆಸಿದೆ. ಎಲ್ಲಿ? ಮುರ್ಕಟ್ಟಿ ಒಳಗೆ. ಓ, ಅಲ್ಲೇ. ಹಾಂ, ವಾರದಾಗ 2 ದಿವಸ ಹೋಗ್ತಿದ್ದೆ. ಕ್ಲಿನಿಕ್ ಮುಗಿಸ್ಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಸಾಯಂಕಾಲ ವಾಪಸ್ ಹೋಗ್ತಿದ್ವಿ. ನಾ ಹೋಗ್ಲಿಕ್ಕೆ ಹತ್ಮೇಲೆ ಅಲ್ಲಿ ಅಕ್ಕಪಕ್ಕ ಹೊಲ್ದವ್ರು ಎಲ್ಲರೂ ನೋಡ್ರಿ ಡಾಕ್ಟರ್ ಆಗಿ ಮೇಡಮ್ ಹೊಲ್ದಾಗ ದುಡಿತಾರೆ, ನಿಮಗೇನಾಗ್ಯದ ತ್ರಾ ದಾಡಿ ಅಂತಂತ ಹೇಳಿ ತಮ್ಮ ಹೆಂಡಂದ್ರ ಸತೆಕ್ಕೆ ಎಲ್ಲರೂ ಹೊಲಕ್ಕೆ ಕರ್ಕೊಂಬರ್ಲಿಕ್ಕೆ ಶುರು ಮಾಡಿಬಿಟ್ರು. ಹಿಂಗಾಗಿ ನನ್ನಿಂದ 4 ಜನಿಗೆ ಮೋಟಿವೇಶನ್ ಸಿಗ್ತಲ್ಲ, ಎನ್ಕರೇಜ್ಮೆಂಟ್ ಸಿಗ್ತಲ್ಲ, ಅದು ನನಗೆ ಖುಷಿ ಕೊಡ್ತದೆ. ಆಮೇಲೆ ಈಗ ನಾವು ಸಣ್ಣಗೆ ನಾವೇನು ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಹತ್ತೀವಲ್ಲ, ಅಕ್ಕಪಕ್ಕದವರು ಸಣ್ಣಗೆ ಅದ್ರ ಕಡೆ ಸ್ವಲ್ಪ ಇದು ಮೂವ್ ಮಾಡ್ಲಿಕ್ಕತ್ತಾರ ಈಗ. ಅಂದ್ರೆ ನಾವು ಭೂಮಿ ಕಾಯ್ಕೊಳ್ತೀವಿ. ಹೌದು, ಅಲ್ಲ ಒಮ್ಗಿಲೆ ಸಡನ್ ಆಗಿ ಆಗೋದಿಲ್ಲ, ಬಟ್ ಇಟ್ ಟೇಕ್ಸ್ ಟೈಮ್. ಬಟ್ ನಾವು ಅವರಿಗೆ ಹೇಳ್ತೀವಿ, ನೀವು ಹಾಕಿರಿ, ನಾವು ಏನೂ ಹಾಕಿಲ್ಲ, ನೀವು ಯೂರಿಯಾ ಗೊಬ್ಬರ ಹಾಕಿರಿ, ನಾವು ಯೂರಿಯಾ ಹಾಕಿಲ್ಲ, ಆದರೂ ನಿಮ್ಮದು ಅಷ್ಟೇ ಇಳುವರಿ ಬಂದದ, ನಮ್ಮದು ಅಷ್ಟೇ ಇಳುವರಿ ಬಂದದ. ಏನು ಭಾಳ ಅಂದ್ರೆ 1-2 ಚೀಲ ಕಡಿಮೆ ಬಂದಿತ್ತು. ಆದರೆ ನಾವು ಇದನ್ನು ತಿನ್ನಲಿಕ್ಕೆ ನಾವು ಕಣ್ಮುಚ್ಚಿ ತಿನ್ನಬಹುದಲ್ಲ. ಈಗ ಹಳ್ಳಿ ಒಳಗೆ 1-7 ಎಕರೆ ಹೊಲ ಇರ್ತದೆ, ಅಷ್ಟುತ್ತೂ ಕಬ್ಬು ಹಾಕಿಬಿಡೋದಪ್ಪ, ಹಾಕಿ ಅದನ್ನೆಲ್ಲ 5 ಫ್ಯಾಕ್ಟ್ರಿ ಹಾಕೋದು, ಅದು ದುಡ್ಡು ತೊಗೊಂಡು ಬಂದು ಪೇಟೆನ್ ತಂದು ವಿಷಪೂರಿತ ಆಹಾರ ತಂದು ತಿನ್ನೋದು. ಖರೆ ಅಂದ್ರೆ ಈಗ ಹೊಲದಾಗ ದುಡಿಯೋರಿಗೆ ಯಾವ ರೀತಿ ಜಡ್ಡು ಇರಬಾರ್ದು. ಇನ್ವೇರಿಯಬ್ಲಿ ನಾನು ನೋಡ್ತೀನಿ ಎಲ್ಲರಿಗೂ ಬಿ ಪಿ ಶುಗರ್ ಅದ ಇರಬಾರ್ದು. ಖರೆ ಅಂದ್ರೆ ಯಾಕೆ ಬರ್ತದ ಅಂತಂದ್ರೆ ಅವರು ತಾವು ತಿನ್ನೋದು ವಸ್ತುಗಳನ್ನು ಹೊಲದಾಗ ಬೆಳೆಯೋದೇ ಇಲ್ಲ. ಪ್ರತಿಯೊಬ್ಬ ರೈತನಿಗೆ ಹೇಳ್ತೀನಿ, 8 ಎಕರೆ ಅದಲ್ಲ, 7 ಎಕರೆ ಬೆಳೀರಿ, 1 ಎಕರೆ ನಿಮ್ಮ ಸಲುವಾಗಿ ಇಟ್ಕೋರಿ, ಅದರೊಳಗೆ ನಿಮಗೇನು ಗೋಧಿ ಜೋಳ ಬೇಕು, ಭತ್ತ ಬೇಕು ಬೆಳ್ಕೋರಿ, ತರಕಾರಿ ಹಾಕೋರಿ, ಅದನ್ನ ನೀವು ತಿನ್ನ್ರಿ. ಹೊರಗಿನ ತಂದು ತಿಂದು ಜಡ್ಡಿಗೆ ದುಡ್ಡು ಹಾಕ್ಲಿಕ್ಕೆ ಯಾವ ಹೇಳ್ಯಾನ? ಅವ್ರಿಗೆ ಇನ್ನೂ ತನಕ ಪಟೋಸ್ವಲ್ತ್ ಮಾಡೋರ್ಯಾರೀ, ಕೆಲಸ ಮಾಡೋರು ಯಾರು? ಆಮೇಲೆ ಈಗಂತೂ ದಿನನಿತ್ಯ ನೋಡ್ತೀವಿ ಪಾಪ ಮುದುಕ ಮುದುಕಿ ತಾಯಿ ತಂದೆ ಹೊಲ್ದಾಗ ದುಡಿತಿರ್ತಾರೆ. ಯೂತ್ಸ್ ಯುವಕರು ಒಂದು ಗಾಡಿ ಕೊಡಿಸ್ಕೋತಾರೆ, ಹಠಾತ್ ಒಟ್ಟು ಗಾಡಿ ತೊಗೊಂಡು ಮೊಬೈಲ್ ತೊಗೊಂಡು ಸಿಟಿ ಒಳಗೆ ಪಟ್ಟಣದೊಳಗೆ ಕೂಲಿ ಕೆಲಸಕ್ಕೆ ಬರ್ತಾರೆ, ದಿನಗೂಲಿ ಮೇಲೆ ದುಡಿತಾರೆ. ಅವ್ರ ಒಂದು 300 ರೂಪಾಯಿ ಕೈಗೆ ಸಿಗ್ತದಲ್ಲ ಖುಷಿ, ಒಂದು ಗುಟ್ಕಾ ತಿನ್ಕೊಂಡು ಏನೋ ಚಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾರು ದುಡಿಲಿಕ್ಕೆ ರೆಡಿ ಇಲ್ಲ, ದುಡಿಲಿ ಎಕ್ಸೆಪ್ಟ್ ಕೂಡ ಇವತ್ತು ಬಹಳಷ್ಟು ಪ್ರಚಲಿತ ಆಗ್ಲಿಕ್ಕೆ. ಅಂದ್ರೆ ಮಣ್ಣನ್ನ ಉಳಿಸ್ರಿ ಅಂತ, ಅತಿಯಾದ ರಾಸಾಯನಿಕ ಬಳಕೆಯಿಂದ ಇವತ್ತು ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳಿಕ್ಕೆ. ಹೌದು, ಈ ನಿಟ್ಟಿನೊಳಗೂ ಕೂಡ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿ ಬಹಳಷ್ಟು ಒಂದು ವರದಾನ ಅಂತ ಹೇಳ್ಬೋದು. ಖರೇದ, ಈಗ ನಮ್ಮ ಹೊಲದೊಳಗೆ ನೀವು ಒಂದು ಸ್ವಲ್ಪ ಬಟ್ಟ ಹಾಕಿ ಕೆಬ್ರಿದ್ರೆ ಇಷ್ಟಕ್ಕೂ ಹೆಚ್ಚು ಕಡಿಮೆ ಬೂದಿಯಾಗಿ ಹೋಗ್ಬಿಡ್ತದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ತದೆ? ಬೇಡ, ಅದು ನಾವು ಆರ್ಗ್ಯಾನಿಕ್ ಆಗಿ ನಾವು ನ್ಯಾಚುರಲ್ ಆಗಿ ಮಾಡಿದ್ವಿ ಅಂತಂದ್ರೆ ಆ ಫಲವತ್ತತೆನೂ ಉಳಿತದೆ, ನಮ್ಮ ಇಳುವರಿನೂ ಬರ್ತದೆ, ಬಂದಿದ್ದ ಇಳುವರಿ ಒಳ್ಳೆ ಕ್ವಾಲಿಟಿ ಇರ್ತದೆ ನಾವು ತಿನ್ನಬಲ್ಲೆ, ಆ ರೀತಿ ಇರ್ತದೆ. ಹಿಂಗಾಗಿ ಎಲ್ಲಾ ರೀತಿಯಿಂದ ನಮ್ಗೆ ಅದು ಬೆನಿಫಿಟ್ ಅದ. ಅಂದ್ರೆ ಈ ನಿಮ್ಮ ಕೃಷಿ ಒಳಗೆ ನೀವು ಕುಟುಂಬ ಕೃಷಿ ಅಂತ ಹೇಳ್ಬೋದು ನಿಮ್ದು? ಹೌದು, ಆಕ್ಚುಲಿ ನನ್ನ ಮಗ ಸಹಿತ ಅದ್ರೊಳಗೆ ಇಂಟ್ರೆಸ್ಟೆಡ್ ಇದ್ದಾನೆ. ಬಂದ ನಂತರ ಆಕ್ಚುಲಿ ಅವ ಕೆಲಸ ಮಾಡೋದು ಡಾಕ್ಟರ್ ಅಂತ ಹೇಳಿ ಮಿಲಿಟ್ರಿ ಒಳಗಿದ್ದಾನೆ, ಬಟ್ ಸೂಟಿಗೆ ಬಂದಾಗ 1 ತಿಂಗಳ ದಿನ ನಮ್ಮ ಜೊತೆ ಹೊಲದಾಗ ಬರ್ತಾನೆ, ಆಕಳಿ ಸ್ನಾನಕ್ಕೆ ಹಾಕ್ತಾನೆ, ಆಕಳ ಮನಿ ತೊಳಿತಾನೆ, ಬಿತ್ತಲಿಕ್ಕೆ ಇದಕ್ಕೆ ಎಲ್ಲಕ್ಕೂ ನಿಲ್ತಾನೆ, ಸ್ವತಃ ನಿಲ್ತಾನೆ, ಯಾವುದಕ್ಕೂ ಅವನಿಗೆ ಇಂಟ್ರೆಸ್ಟ್ ಅದ, ಹೆಚ್ಚು ಪೆಚ್ಚು ಇಲ್ಲ. ನಾ ಆಕ್ಚುಲಿ ಎಲ್ಲ ಕೃಷಿಕರಿಗೆ ಎಲ್ಲ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ ಏನಂದ್ರೆ ನಿಮ್ಮ ಮಕ್ಕಳು ಮರಿ ಎಲ್ಲಾತರನು ಹೊಲಕ್ಕೆ ಕರ್ಕೊಂಡು ಹೋಗ್ರಿ, ತೋರಿಸ್ರಿ, ಅವ್ರನ್ನೂ ಅದರೊಳಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ರಿ, ಆ ಮಕ್ಕಳು ಮಾಡಲಿ, ಹೊಲದಾಗ ದುಡೀಲಿ, ಅವ್ರಿಗೆ ಅದ್ರ ಬಗ್ಗೆ ಒಲವು ಮೂಡ್ತದೆ, ಪ್ರೀತಿ ಹುಟ್ಟುತ್ತದೆ. ಇಲ್ಲಾಂದ್ರೆ ಸಾಲಿಗೆ ಕಳಿಸೋದದ, ಅಲ್ಲಿ ಯಾವ್ದಾರು ಒಂದು ಇದ್ರೊಳಗೆ ನೌಕರಿಗೆ ಹೋಗ್ತಾರೆ, ಮುಂದೆ ಹೊಲದ ಕಡೆ ಯಾರೂ ನೋಡೋದೇ ಇಲ್ಲ. ಅಂದ್ರೆ ಈ ಒಂದು ಭೂಮಿ ತಾಯಿಯ ಪ್ರೀತಿ, ಈ ಬೆಳೆ, ಈ ಸಿರಿಯನ್ನ ನೋಡ್ಬೇಕು, ಸೌಭಾಗ್ಯವನ್ನ ನೋಡ್ಬೇಕು ಅಂದ್ರೆ ಮಕ್ಕಳು ಓದ್ಲಿ, ಓದೋದಕ್ಕೆ ಬೇಡ ಅನ್ನಂಗಿಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಒಂದು ಹವ್ಯಾಸವನ್ನಾಗಿ ವಾರಕ್ಕೆ 1 ಸತಿನೋ ರಜೆ ಇದ್ದಾಗ ಹೋಗುದು ಮಾಡುದು ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು. ಈಗ ರಾಧಿಕಾ ಅವ್ರೆ, ಇಷ್ಟೆಲ್ಲ ನೀವು ಈ ಕಾಳುಗಳನ್ನ ಬೆಳಿತೀರಿ, ಭತ್ತ ಹಾಕೀನಿ ಅಂತ ಹೇಳಿದ್ರಿ, ಜೊತೆಗೆ ಕಬ್ಬು ಬೆಳಿತೀನಿ ಅಂದ್ರಿ, ಇದೆಲ್ಲ ಮಾರುಕಟ್ಟೆಗೆ ಯಾವ ತರ ನೀವು ಒದಗಿಸ್ಲಿಕ್ಕೆ? ಆಕ್ಚುಲಿ ನಾವು ಯಾವುದನ್ನು ಮಾರ್ಕೆಟಿಗೆ ತಗೊಂಡು ಹೋಗಲೇ ಇಲ್ಲ. ಈಗ ನಾವು 6 ಎಕರೆ ಒಳಗೆ ಅಷ್ಟಷ್ಟಷ್ಟೇ ಡಿವೈಡ್ ಮಾಡಿಕೊಂಡು ನಮ್ಮ ಮನೆ ಒಳಗೆ ಏನು ಬೇಕು, ಒಂದು ತೊಗರಿ ಬೆಳೆ ನಾವು ಬೆಳಿತೀವಿ, ಕಡ್ಲಿ, ಜೋಳ ಆಗೋದು, ಹಿಂಗಾರು ಮುಂಗಾರು ಎರಡೂ ಸೇರಿ ಅಕ್ಳಿ ಕಾಳು ಎಲ್ಲ ನಾವು ಹಾಕ್ಕೊಳ್ತೀವಲ್ಲ, ಅದು ನಮಗೆ ಎಷ್ಟು ಬೇಕಪ್ಪ ವರ್ಷಕ್ಕೆ ಒಂದು 25 ಕೆಜಿ. ಸೊ ನಾವು ಒಂದು ಪಟ್ಟಿ ಹಾಕ್ಕೊಂಡ್ವಿ ಅಂದರೆ ಒಂದು 50 ಕೆಜಿ ಬಂದಿತ್ತು. ಮೇಲಿನ 25 ಕೆಜಿ ನಾವು ಗೆಳತಿಯಾರುಗಳ ಫ್ರೆಂಡ್ಸ್ ಸರ್ಕಲು ಅಥವಾ ನಮ್ಮ ನೆರೆಯವರು ನೆಂಟಿನವರಿಗೆ ನಾವು ಹಂಚಿಬಿಡ್ತೀವಿ, ಕೊಟ್ಬಿಡ್ತೀವಿ. ದಿ ರಿಲೇಷನ್ಗೆ ನಾವು ಫ್ರೀಯಾಗಿ ಕೊಡ್ತೀವಿ. ಕೆಲವು ಇವ್ರು ಬಂದು ದುಡ್ಡಿಗೆ ತೊಗೊಂಡು ಹೋಗ್ತಾರೆ, ಬಟ್ ಅವರಿಗೂ ಖಾತ್ರಿ ಇರ್ತದಲ್ಲ ಇವ್ರು ಚೆಂದಾಗಿ ಸಾವಯವ ಬೆಳೆದಾರ, ಇದನ್ನು ನಾವು ಕಣ್ಣು ಮುಚ್ಚಿ ತಿನ್ಬೋದು ಅಂತ ಕೇಳಿ. ಹಿಂಗಾಗಿ ನಾವು ಡೈರೆಕ್ಟಾಗಿ ನಾವು ಮಾರ್ಕೆಟಿಗೆ ಹೋಗೋ ಪ್ರಸಂಗ ತರಬಾರದು ಅಥವಾ ಆ ರೀತಿ ಮಾಡಬಾರ್ದು ಅಂತಲೇ ನಮ್ದು ಒಂದು ಕನ್ಸೆಪ್ಟ್ ಅದ. ಪ್ಲಸ್ ಇನ್ನೊಂದು ಕನ್ಸೆಪ್ಟ್ ನಾ ಹೇಳ್ತೀನಿ, ನಾವು ಯಾವುದನ್ನು ರಾ ಮಟೀರಿಯಲ್ ಉಳಿಸೋಂಗಿಲ್ಲ, ವ್ಯಾಲ್ಯೂ ಆಡೆಡ್ ಮೌಲ್ಯವರ್ಧನೆ ಮಾಡ್ತೇವೆ. ಈಗ ನೀವು ಕಬ್ಬು ಬೆಳೆದು ಫ್ಯಾಕ್ಟ್ರಿ ಹಾಕಿದ್ರೆ ಅದರಿಂದ ನಿಮಗೇನು ಲಾಭ ಬರ್ತದೆ, ಅದಕ್ಕಿಂತ ಅದೇ ಕಬ್ಬಿಂದು ನೀವು ಬೆಲ್ಲ ಮಾಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ಲಾಭ ಬರ್ತದೆ. ಈಗ ಒಂದು ನೀವು ಕಡ್ಲಿ ಬೆಳೆದ್ರಿ, ಆ ಕಡ್ಲಿ ತಿನ್ನ ನೀವು ಬರಬರ ಕಡ್ಲಿ ತೊಗೊಂಡು ಹೋಗಿ ಮಾರ್ಕೆಟಿಗೆ ಹಾಕಿದ್ರೆ ನಿಮಗೇನು ದುಡ್ಡು ಬರ್ತದೆ, ಅದ್ರ ಬದಲಿ ನೀವು ಕಡ್ಲಿನೇ ಬ್ಯಾಳಿ ಮಾಡಿಸ್ರಿ, ಪುಟಾಣಿ ಮಾಡಿಸ್ರಿ, ಅದಕ್ಕೆ ನಿಮ್ಗೆ ಇನ್ನೂ ಜಾಸ್ತಿ ಬೆಲೆ ಬರ್ತದೆ. ಆಮೇಲೆ ಅದು ತಿನ್ನು ಕಂಡೀಷನ್ಯಾಗೂ ಇರ್ತದೆ. ಈಗ ನಾವು ಭತ್ತ ಬೆಳಿತೀರಿ, ಎಲ್ಲರೂ ಒಯ್ದು ಭತ್ತ ಚೀಲಿಗೆ 1700, 1600, 1800 ಅಂದ್ಕೊಟ್ಟು ಮಾರಿ ಬಂದುಬಿಡ್ತಾರೆ. ನಾವು ಅದೇ ಭತ್ತದ ಅಕ್ಕಿ ಮಾಡಿಸ್ತೀವಿ, ಅದೇ ಭತ್ತದ ಅವಲಕ್ಕಿ ಮಾಡಿಸ್ತೀವಿ, ಹುರಿದ ಅವಲಕ್ಕಿ ಮಾಡಿಸ್ತೀವಿ. ಆ ಅವಲಕ್ಕಿಗಂತೂ ನನ್ನ ಗೆಳತಿಯಾರು ಯಾವಾಗ ಅವಲಕ್ಕಿ ಹಾಕಿಸ್ತೀವಿ, ನನಗೆ 2 ಕೆಜಿ ನಿನಗೆ 2 ಕೆಜಿ, ಲಿಟ್ರಲಿ ಜಗಳ ಮಾಡಿ ತಕೊಂಡು ಹೋಗ್ತಾರೆ. ಇದಿಷ್ಟು ಚಲೋ ಅಕ್ಕಿ ಅವಲಕ್ಕಿ ಇದನ್ನ ತಿನ್ಲಿಕ್ಕೆ ಸಿಗ್ತದಂತಂದ್ರೆ ಜನರಿಗೆ ಬಹಳ ಖುಷಿ ಇರ್ತದೆ, ನಮಗೂ 4 ಮಂದಿಗೆ ಚಲೋದನ್ನು ಕೊಟ್ಟೇವೆ, ನಮಗೂ ಸಮಾಧಾನ ಇರ್ತದೆ. ಯಾವುದನ್ನು ರಾ ತಗೊಂಡು ಹೋಗಿ ದಲ್ಲಾಲರಿಗೆ ಕೊಟ್ಟು ಅದನ್ನ ನಿಮಗೆ ಲಾಸ್ ಆಗ್ತದೆ, ಡೆಫಿನೆಟ್ಲಿ ಕಷ್ಟಪಟ್ಟು ನೀವು ಬೆಳಿತೀರಿ, ಫಾಯ್ದೆ ಆಗೋದು ಆ ದಲ್ಲಾಲರಿಗೆ ಆಗ್ತದೆ. ಅದಕ್ಕಿಂತ ನೀವು ತರಕಾರಿ, ಈಗ ತರಕಾರಿ ನಾನು ಎಷ್ಟೋ ಸಲ ನಮ್ಮ ಹಳ್ಳಿ ಒಳಗೆ ಮುರ್ಕಟ್ಟಿ ಒಳಗೆ ಎಲ್ಲ ರೈತರ ಜೊತೆ ಜಗಳ ಮಾಡಿದ್ದೀನಿ. ಲಿಟ್ರಲಿ ಬುಟ್ಟಿಗೆ 10 ರೂಪಾಯಿ 25 ರೂಪಾಯಿ ಕೊಡ್ತಾರ್ರಿ, 8-10 ಬುಟ್ಟಿ ಟೊಮೆಟೊ ಬದ್ನೆಕಾಯಿ ಇವನ್ನೆಲ್ಲ ತೊಗೊಂಡು ಹೋಗಿ ಮುಂಜಾನೆ ಹೋಗಿ ಮಾರ್ಕೆಟಿಗೆ ಕೊಟ್ಟು ಬರ್ತಾರೆ ದಲ್ಲಾಲರಿಗೆ. ನಿಮ್ಮ ಹೋಗುವರು ಗಾಡಿ ಖರ್ಚರೇ ಬರ್ತದೇನ್ರಪ್ಪ ಅಂತ ಕೇಳ್ತೇನೆ ನಾನು. ನೀವು ಗಾಡಿ ಹಾಕ್ಕೊಂಡು ತೊಗೊಂಡು ಹೋಗ್ತೀರಿ, ನಿಮ್ಮ ಕೂಲಿನೇ ಬರೋದಿಲ್ಲ. ಅದ್ರ ಬದಲಿ ನೀವು ಆಜು ಬಾಜುಕ ನಿಮ್ಮ ಇದ್ರೊಳಗನ ಇಲ್ಲೇ ನೀನು ಟೊಮೆಟೊ ಬೆಳೆಪ್ಪ, ನಾ ಬದ್ನೆಕಾಯಿ ಬೆಳಿತೀನಿ, ನಾ ಬೀನ್ಸ್ ಬೆಳಿತೀನಿ, ನೀವು ಮಾತಾಡ್ಕೊಂಡು ಬೆಳೆ, ನಿಮ್ಮ ನಿಮ್ಮೊಳಗನ ಹಂಚಿಕೊಳ್ರಿ, ಚಲೋದನ್ನು ತಿಂತೀರಿ, ನಿಮಗೂ ಫಾಯ್ದೆ ಆಗ್ತದೆ. ಅಲ್ಲಿ ಹೋಗಿ ಅವ ನಿಮ್ಮ ಕಡೆಯಿಂದ 30 ರೂಪಾಯಿಗೆ ಬುಟ್ಟಿ ತೊಗೊಂಡು 40 ರೂಪಾಯಿ ಕೆಜಿ ಮಾರ್ತಾನೆ, ಸ್ವಲ್ಪ ಫಾಯ್ದೆ ಅವನಿಗೆ ಹೋಗ್ತದೆ. ಕಷ್ಟಪಡೋರು ನೀವು, ಬೆವರು ಸುರ್ಸೋರು ನೀವು, ಫಾಯ್ದೆ ಅವನಿಗೆ ಹೋಗ್ತದೆ. ಹಂಗೆ ಮಾಡಬೇಡ್ರಿ. ಭಾಳ ರೈತರ ಜೊತೆ ನಾನು ಮಾತಾಡ್ತೀನಿ, ಇನ್ನೂ ಅಷ್ಟೊಂದು ಇಫೆಕ್ಟಿವ್ ಆಗಿಲ್ಲ, ಕ್ರಮೇಣ ಆಗಬಹುದು ಅಂತ ಆಸೆ. ಖಂಡಿತ, ಯಾಕಂದ್ರೆ ಇದು ಸಾವಕಾಶವಾಗಿ ಬೆಳವಣಿಗೆ ಆಗುವಂತಹದ್ದು. ಈಗ ರಾಧಿಕಾ ಅವರು, ಇದರ ಜೊತೆಗೆ ಎಷ್ಟು ಜನ ಆಳು ಕಾಳು ಇಟ್ಕೊಂಡಿರಿ? ಈಗ ಒಬ್ಬ ರೈತ ಇರ್ತಾನ ಮುಂಜಾನೆಯಿಂದ ಸಂಜೆ ತನಕ, ಒಬ್ಬ ರೈತ ಇರ್ತಾನ. ಉಳ್ಕಿ ನಮಗೆ ಯಾವಾಗ ಬಿತ್ತೋದು ಇದು ಇರ್ತದೆ, ನಾವು 8-10 ಆಳು ಊರಾಯ್ನವ್ರನ್ನ ಕರ್ಕೊಂಡು ಬಂದು ಮಾಡಿಸ್ತೀವಿ. ರಾಶಿ ಮಾಡೋ ಟೈಮ್ನಾಗ ಕಬ್ಬು ಕಡೀಲಿಕ್ಕೆ ಎಲ್ಲಕ್ಕೂ ಆಳು ತಗೊಂಡು ಬರ್ತೀವಿ, ಅವ್ರ ದಿನಗೂಲಿ ಮೇಲೆ ಅವ್ರಿಗೆ ಪಗಾರ ಕೊಟ್ಟು ಕಳಿಸ್ತೀವಿ. ಇದ್ರ ಜೊತೆಗೆ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಆಕಳುಗಳನ್ನು ಇಟ್ಕೊಂಡಿನಿ ಅಂಥೇಳಿ, ಎಷ್ಟು ಆಕಳ ಇಟ್ಕೊಂಡಿರಿ? ಅದ್ರದ್ದು ಒಂದು ಒಟ್ಟಿಗೆ ಮ್ಯಾನೇಜ್ಮೆಂಟು ದೊಡ್ಡ ಕೆಲಸನೇ. ಅಂದರೆ ಆ್ಯಕ್ಚುಲಿ ನಾವು ಒಂದು ಆಕಳ ತೊಗೊಂಡಿದ್ವಿ, ಅದು ನಮಗೆ ಒಬ್ಬರು ದಾನ ಕೊಟ್ಟರು. ನಂದು ಆಸೆ ಅದ ಅಂತಂದಮೇಲೆ ಅವ್ರು ತಮ್ಮ ಆಕಳ ಎಲ್ಲ ತೆಗಿಲಿಕ್ಕತ್ತಿದ್ರು, ಭಾಳ ಅವ ತೊಗೊಂಡು ಹೋಗ್ರಿ ಅಂತಂಥೇಳಿ ಅವರು ಒಂದು ಕೊಟ್ಟರು. ಅದು ಈಗ ಒಂದು ಕರು ಹಾಕಿ ಅದರ ಕರು, ಇನ್ನೊಂದು ಹೆಣ್ಣು ಕರು, ಎರಡು ಆಕಳವ. ನಾವು ಆಕಳ ಸಾಕೀವಿ ಅನ್ನೋಕ್ಕಿಂತ ಆ ಆಕಳ ನಮ್ಮನ್ನು ಸಾಕಿದೆ. ಯಾಕಂದ್ರೆ ಆ ಒಂದು ಆಕಳ ಸಗಣಿ ಗೋಮೂತ್ರದಿಂದ ನಾವು ಇಡೀ 6 ಎಕರೆ ಹೊಲ ಮಾಡ್ಲಿಕ್ಕತ್ತೇವೆ. ಹೊರಗಿಂದ ಒಂದು ಕಣ ನಾವು ಗೊಬ್ಬರ ತರೋದಿಲ್ಲ. ಅದ್ರ ಹೆಸರು ಗೌರಿ ಅಂತ ಇಟ್ಟೇವಿ. ಗೌರಿ ಮತ್ತು ಪದ್ಮ ಅವರಿಬ್ಬರು ಕೂಡ ನಮ್ಮನ್ನು ಸಾಕ್ಯಾರ. ಇಡೀ ಹೊಲಕ್ಕೆ ಅವರು ನಮಗೆ ಗೊಬ್ಬರ ಕೊಡ್ತಾರೆ ಅಂತಂದ್ಮೇಲೆ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕಡಿಮೆ ಇದೆ. ಭಾಳ ಖುಷಿ ಕೊಡ್ತ. ಒಂದ್ಸಲ ಫಸ್ಟ್ ಒಂದು ವರ್ಷ ಒಬ್ಬ ಆಳು ಮನುಷ್ಯನ ಇಟ್ಟಿದ್ವಿ, ಅವ ಒಂದಿಷ್ಟು ಅಡ್ವಾನ್ಸ್ ಇಸ್ಕೊಂಡು ಹಬ್ಬಕ್ಕೆ ಅಂತ ತಿಳ್ಕೊಂಡು ಹೇಳಿ ಹೋದ, ಹೊಳೆ ಬರಲೇ ಇಲ್ಲ. ಸೊ ಒಂದು ವರ್ಷ ನಾನು ನಮ್ಮ ಮನೆಯವರು ಆಕಳ ಹೊಲ ಎಲ್ಲ ನೋಡ್ಕೊಂಡ್ವಿ. ಲಿಟ್ರಲಿ ಹಗ್ಗ ಹಿಡ್ಕೊಂಡು ಹೋಗಿ ಆಕಳ ಮೇಯಿಸ್ಕೊಂಬರ್ತೀವಿ. ದನ ಕಾಯೋರಾಗಿದ್ವಿ ನಾವಿಬ್ರು. ಅದು ನಮ್ಮ ತಾಕತ್ತಿಗೆ ಪೂರೈಸ್ತಿರ್ಲಿಲ್ಲ. ಒಂದ್ಸಲ ಬಿಚ್ಕೊಂಡು ಓಡಿ ಹೋಗ್ಬಿಡ್ತು ಹಗ್ಗ ಬಿಚ್ಕೊಂಡು. ಅದನ್ನ ಹುಡುಕ್ಯಾಡ್ಕೊಂಡು ಬರೋ ತನಕ ಸಾಕಾಗಿ ಹೋಯ್ತು. ಎಲ್ಲೋ ಒಂದು 2 ಕಿಲೋಮೀಟರ್ ದೂರ ಹೋಗಿ ಎಲ್ಲೋ ಗುಡ್ಡದ ಬಡ್ಡೆ ಹೋಗಿ ನಿಂತಿತ್ತು. ಅವಾಗಿಂದ ಆಕಳ ಹೊರಗಡೆ ಬಿಚ್ಚೋದು ಬಿಟ್ವಿ. ಬೆನ್ನಿಗೆ ಒಂದು ಚೀಲ ಹಾಕೊಂಡು ಇಡೀ ಹೊಲ ತುಂಬ ಅಡ್ಡಾಡ್ಕೊಂಡು ಹುಲ್ಲೆಲ್ಲ ಗೊಳೆ ಮಾಡ್ಕೊತ ಅಡ್ಡಾಡ್ತಿದ್ವಿ. ಪಂದ್ ಹಾಕಿ ಮುಂದೆ ಸುರುವಿದ್ವಿ ಅಂದ್ರೆ ಗೋದ್ನ್ಯಾಗ 2 ನಿಮಿಷ ಖಾಲಿ ಮಾಡಿಬಿಡ್ತಿದ್ವಿ, ಹಂಬಾ ಅಂತ ಒದರ್ತಿದ್ವಿ. ಮತ್ತೆ ಹುಲ್ಲು ತರ್ಲಿಕ್ಕೆ ಹೋಗೋದು. ಹಿಂಗೆ ಒಂದು ವರ್ಷ ನಾವು ಭಾಳ ಎಂಜಾಯ್ ಮಾಡಿವತ್ತು. ಅಲ್ಲ, ನಿಮ್ಮ ಈ ಕೃಷಿ ಅನುಭವ ಕೇಳಲಿಕ್ಕೆ ನಮಗೂ ಬಹಳ ಸಂತೋಷ ಅನ್ನಿಸ್ತದೆ. ಅಂದ್ರೆ ಯಾವುದೇ ಒಂದು ವೃತ್ತಿ ಆಗಲಿ ಮನುಷ್ಯ ಅದನ್ನ ಅನುಭವಿಸಿಕೊಂಡು ಮಾಡಿದಾಗ ಅದ್ರದ್ದು ಒಂದು ಮಜಾನೇ ಬೇರೆ ಇರ್ತದೆ. ಆ ಪ್ರಾಣಿಗಳಿಗೂ ಭಾವನೆ ಇರ್ತಾವ್ರಿ ಮೇಡಮ್. ಅವು ಲಿಟ್ರಲಿ ನಾವೀಗ ಹೋಗ್ತೀವಲ್ಲ, ಮೋಟರ್ ಬೈಕ್ಲೆ ಹೋಗ್ಲಿ ಅಥವಾ ಫೋರ್ ವೀಲರ್ ತಗೊಂಡು ಹೋಗ್ಲಿ, ಗಾಡಿ ಸಪ್ಪಳ ಕೇಳಿಸಿದ್ರೆ ಸಾಕು ಆಕಿ ಒಳಗೆ ಆಕಳ ಮನ್ಯಾಗ ಇದ್ರೊಳಗಿರ್ತಾಳ, ಅಲ್ಲಿಂದ ಹಂಬಾ ಅಂತ ಒದರ್ತಾಳ, ಫಸ್ಟಿಗೆ ಇಲ್ಲಿ ಬಾ, ಅಲ್ಲಿ ಹೋಗಿ ಆಕಿಗೆ ಪ್ರೀತಿ ಮಾಡಿ ಬೆನ್ಮೇಲೆ ಕೈ ಆಡಿಸಿ ಆಕಿಗೆಲ್ಲ ಇದು ಮಾಡಿದ್ಮೇಲೆ ಆಮೇಲೆ ಸಮಾಧಾನ ಆಗ್ತಾಳ. ಆಮೇಲೆ ನಾವು ಹೊಲಕ್ಕೆ ಎಲ್ಲೋ ಹೊಲ್ದಾಗ ಕೆಲಸ ಮಾಡ್ತಿರ್ತೀವಿ, ಗೋದ್ನಿ ಖಾಲಿ ಆದ ಕೂಡಲೇ ಒದರ್ತಾಳ, ಹಂಬಾ ಅಂತ ಒದರ್ತಾಳ. ಮತ್ತೆ ನಮ್ಮ ಮನೆಯವರು ನಾನು ಒಯ್ದಲ್ಲಿ ಆಕಿಗೆ ಮೇವು ಹಾಕಬೇಕು, ಅದಾಗೋ ತನಕ ಸುಮ್ಮನೆ ಇರ್ತಾಳ, ಮುಗಿದ್ಕೊಳ್ಳೆ ಮತ್ತೆ ಹಂಬಾ ಅಂತ. ಅಂದ್ರೆ ಅವ್ರ ಭಾಷೆ ನಾವೀಗ ಅರ್ಥ ಆಗ್ಲಿಕ್ಕತ್ತದ ನಮಗ, ಆಕಿ ಕರೀಲಿಕ್ಕತ್ತಾಳ, ನಾವು ಹೋಗ್ಬೇಕು ಪ್ರೀತಿ ಮಾಡಿಸ್ಕೋಬೇಕು ಅಂತಂತಾಳ, ಅವತ್ತಕ್ಕೂ ಆಸೆ ಇರ್ತದ. ಹೈನುಗಾರಿಕೆ ಏನ್ ಮಾಡ್ತೀರಿ ಅಂದ್ರೆ ಹಾಲು ಇದೆಲ್ಲ? ಹಾಲು ನಾವು ಇಟ್ಕೊಂಡಿರೋದು ಬರೀ ದೇಶಿ ಆಕಳ, ಕಿಲಾರಿ ಜಾತಿದು, ಅದು 100 ಫುಟ್ ಹಿಂಗ ದೊಡ್ಡದು ಕೃಷಿ ಹೊಂಡ ಮಾಡಿಸ್ಕೊಂಡಿವಿ. ಚೂರು ಮಳೆ ಆದ್ರೆ ಸಾಕು, ಎಲ್ಲಾ ಕಡೆಯಿಂದ ನೀರು ಗೋಳೆಯಾಗಿ ನಮ್ಮ ಕೃಷಿ ಹೊಂಡ ತುಂಬಿ ಬಿಡ್ತದೆ. ಅದು ತುಂಬಿದ ಎಕ್ಸ್ಟ್ರಾ ನೀರು ಭತ್ತಕ್ಕೆ ಹೋಗ್ತದೆ, ಭತ್ತದಿಂದ ಇನ್ನೊಂದು ಭತ್ತದ ಹಾಳೆಗೆ, ಅಲ್ಲಿಂದ ಮುಂದೆ ಕಬ್ಬಿಗೆ ಹೋಗ್ತದೆ. ಸೊ ಅದು ನೀರೇನು ವೇಸ್ಟ್ ಆಗೋದಿಲ್ಲ, ಹಿಂಗಾಗಿ ಅದನ್ನು ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ. ಇನ್ನು ಡ್ರಿಪ್ ಇರಿಗೇಷನ್ ಮಾಡಬೇಕು ಅನ್ಲಿಕ್ಕತ್ತೀವಿ, ಇನ್ನೂ ಅಷ್ಟೊಂದು ಆಗಿಲ್ಲ. ನಮ್ಮಿಬ್ಬರ ಶಕ್ತಿಗೆ ಎಷ್ಟು ಸಾಧ್ಯದ ಅಷ್ಟು ನಾವು ಸಣ್ಣಗೆ ಮಾಡ್ಕೋತ ಹೊಂಟಿವಿ ಡೆವಲಪ್ಮೆಂಟ್ ಅಷ್ಟೇ. ಒಟ್ಟು ಸಾವಯವವನ್ನು ಬೆಳಿಬೇಕು, ಭೂಮಿಯನ್ನು ಉಳಿಸಬೇಕು, ಸಾವಯವ ಪದಾರ್ಥವನ್ನು ನಾವು ಸೇವಿಸಬೇಕು, ಉತ್ತಮ ಆರೋಗ್ಯವನ್ನು ಹೊಂದಬೇಕು ಅನ್ನೋದು ನಿಮ್ಮ ಮುಖ್ಯವಾದಂತ ಉದ್ದೇಶ. ಹೌದು ಡಾಕ್ಟರ್ ರಾಧಿಕಾ ಅವರ, ಯಾರಾದರೂ ನಮ್ಮ ಮಹಿಳೆಯರು ಮುಂದೆ ಬಂದು ನಮಗೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕು, ಮಾರ್ಗದರ್ಶನ ಬೇಕು, ನೀವು ಹೆಂಗ್ ಮಾಡಿದ್ರಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅಂತವ್ರಿಗೆ ತಾವು ಮಾಹಿತಿ ಮಾರ್ಗದರ್ಶನ ನೀಡ್ತೀರಿ? ಅಲ್ಲ, ಒಂದು ಮಾಹಿತಿ ಮಾರ್ಗದರ್ಶನ ಕೊಡುವಷ್ಟು ನಾ ಏನ್ ಅದ್ರೊಳಗೆ ಎಕ್ಸ್ಪರ್ಟ್ ಆಗಿಲ್ಲ ಇನ್ನು, ಯಾಕಂದ್ರೆ ನಾವು ತಗೊಂಡಾಗ ವಿ ವೇರ್ ಜಸ್ಟ್ 0, ಎ ಬಿ ಸಿ ಡಿ ಹಿಡ್ಕೊಂಡು ನಾವು ಕಲ್ತ್ವಿ. ಯಾವ ಗಿಡದ ಎಲ್ಲಿ ಹೆಂಗಿರ್ತಾವ ಅಂತ ಗೊತ್ತಿರಲಿಲ್ಲ ನಮಗೆ ಬೆಳೆ ಹಾಕಿದಾಗ. ಬಟ್ ಈಗ ನನಗೆ ಎಷ್ಟು ಮಾಹಿತಿ ಅದ ಅಡ್ ಡೆಫಿನೆಟ್ಲಿ ನಾನು ಎಲ್ಲರಿಗೂ ಹೇಳಿ ಅದಕ್ಕೆ ನನ್ನಿಂದ ಏನು ಸಹಾಯ ಆಗ್ತದ ಅದನ್ನು ಸಹಾಯ ಮಾಡ್ಲಿಕ್ಕೂ ನಾನು ಸಿದ್ಧ. ನಮ್ಮ ಹೊಲಕ್ಕೆ ಬರಲಿ, ನೋಡಲಿ, ನಾ ಏನೇನು ಮಾಡೇನು ನೋಡಲಿ, ಅಥವಾ ನಾ ಏನಾದರೂ ಕೆಲವು ತಪ್ಪುಗಳನ್ನು ಮಾಡಿದ್ನಂತಂದ್ರೆ ಅದನ್ನು ನಾನು ತಿದ್ಕೊಳ್ತೀನಿ. ಈಗ ಯಾವಾಗಲೂ ಇದು 100% ಕರೆಕ್ಟ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸೊ ನಾವು ಮಿಸ್ಟೇಕ್ಸ್ ಮಾಡ್ತೀವಿ, ಅದನ್ನು ರೆಕ್ಟಿಫೈ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋದು. ಬಟ್ ಐ ಆಮ್ ರೆಡಿ ಟು ಗೈಡ್ ಆ್ಯಂಡ್ ಹೆಲ್ಪ್ ಹೂಸ್ ಎವರ್ ಇಸ್ ಇಂಟ್ರೆಸ್ಟೆಡ್. ಅಂದ್ರೆ ಎಷ್ಟೊಂದು ಮಹಿಳೆಯರಿಗೆ ಈಗ ಆಸಕ್ತಿ ಇರ್ತದೆ, ಆದ್ರೆ ಒಂದು ಸೂಕ್ತವಾಗಿ ಹಿಂಗ್ ಮಾಡಬಹುದು ಅನ್ನೋ ಒಂದು ಧೈರ್ಯ ಮಾಡಿರಂಗಿಲ್ಲ. ಈಗ ಒಬ್ಬರನ್ನೋ ನೋಡಿ ಒಬ್ರು ಕಲಿಯುವಂತದ್ದು ಇರ್ತದೆ. ಈ ನಿಟ್ಟಿನಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದಾ? 9449 ಏನ್ ಮಾಡುದು ಅಂದ್ಕೊಂಡು ಕಟ್ಟಿ ಮುಂದೆ ಕುತ್ಕೊಂಡು ಹರಟಿ ಹೊಡೆದು ಸಮಯವನ್ನ ವ್ಯರ್ಥವಾಗಿ ಬಳಸ್ಕೊಳ್ತಿರ್ತಾರ. ತಾವು ಈ ಎಲ್ಲ ಕ್ಷೇತ್ರದೊಳಗೂ ಇದ್ದೀರಿ, ಎಲ್ಲ ಕ್ಷೇತ್ರದೊಳಗೂ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅದ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರ ಮನೆಯೊಳಗಂತೂ ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹೊಲದೊಳಗೆ ಹಿರಿಯರ ಜೊತೆ ಕೈ ಜೋಡಿಸ್ಲೇಬೇಕು. ನೀವು ಹೊರಗಡೆ ನಾವು ದಿನಗೂಲಿ ಮಾಡ್ತೀವಿ ನೌಕರಿ ಮಾಡ್ತೀವಿ ಅಂತಂತಂದ್ರೆ ನೀವು ರಾಜನಾಗಿರೋರು ನೀವು ಹೋಗಿ ಎಲ್ಲೋ ಒಂದು ಕಡೆ ಸಲಾಮ್ ಹೊಡ್ಕೊಂಡು ಸಿಪಾಯಿ ಕತೆ ಇರೋ ಪ್ರಸಂಗ ಬರ್ತದೆ. ಯಾಕಂದ್ರೆ ನಾವೇ ಸುತ್ತಮುತ್ತಲ ನೋಡ್ತೇವೆ ದೊಡ್ಡ ದೊಡ್ಡ ಕಾರ್ಖಾನೆ ಸಂಸ್ಥೆಗಳು ಇದ್ದ ಹೊಲ ಹಿರಿಯರದ ಹೊಲ ಎಲ್ಲ ಮಾರಿಕೊಟ್ಟು ಅದೇ ಸಂಸ್ಥೆ ಒಳಗೆ ಇವ್ರು ಸಿಪಾಯಿಯಾಗಿ ದುಡಿಲಿಕ್ಕತ್ತಾರೀಗ ನಾವು ಕಣ್ಣಾರೆ ನೋಡ್ತೇವೆ. ನೀವು ಅದನ್ನು ತಪ್ಪಿಸ್ಬಾರ್ದು ಅಷ್ಟೇ ಅವ. ಅದಕ್ಕೆ ನೀವು ಯಾವುದೇ ನಿಮ್ಮ ಚಟುವಟಿಕೆಗಳಲ್ಲಿ ತೊಡಕೋರಿ, ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸಿಗೆ ಹೋಗ್ರಿ, ಸ್ವಿಮ್ಮಿಂಗ್ ಕಲೀರಿ, ಅಥವಾ TT ಆಗಲಿ ಬೇರೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ನೀವು ಹೋಗ್ಬೋದು. ಅಥವಾ ನಿಮಗೆ ಡ್ರಾಯಿಂಗ್ ಇಷ್ಟ ಆದ, ನಿಮಗೆ ಮತ್ತೇನಾದರೂ ಪೇಂಟಿಂಗ್ ಇಷ್ಟ ಆದ, ಹೊಲಿಗೆ ಇಷ್ಟ ಆದ ಹೋಗ್ರಿ. ಅಥವಾ ನೀವು ಗಾರ್ಡ್ನಿಂಗ್, ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆ ಬೆಂಗಳೂರು ಅಂದರೆ ಟೆರೆಸ್ ಗಾರ್ಡ್ನಿಂಗ್ ಮಾಡ್ಲಿಕ್ಕೆ ತಮ್ಮ ಮನೆಗೆ ಬೇಕಾಗುವಂಥ ತರಕಾರಿ ಅವು ಎಲ್ಲ ಟೆರೆಸ್ ಮೇಲೆ ಬೆಳ್ಕೊಳ್ಳಿಕ್ಕತ್ತಾರ. ಸೊ ಗಾರ್ಡ್ನಿಂಗ್ ಮನೆ ಒಳಗೆ ಒಂದು ಸಣ್ಣದು ಒಂದು ಅಷ್ಟೇ ಒಂದು 10 ಫುಟಿನ ಪಟ್ಟಿ ಇದ್ರೂ ಸಹಿತ ಅದರೊಳಗೆ ನೀವು ಕಾಯಂ ಬೇಕಾಗುವಷ್ಟು ನೀವು ತರಕಾರಿ ಬೆಳ್ಕೋಬಹುದು, ಹಣ್ಣು ಬೆಳ್ಕೊಳ್ಬಹುದು, ಅವನ್ನೆಲ್ಲ ನೀವು ಆಮೇಲೆ ಅದಕ್ಕೆ ಬೇರೆ ಮೆನೋವಿಯರ್ ಬೇಕಾಗಿಲ್ಲ. ನಮ್ಮ ಕಿಚನ್ ಇದ್ರೊಳಗೆ ವೇಸ್ಟ್ ಏನು ಬರ್ತದೆ ಸಿಪ್ಪಿ, ನಾವು ಸೊಪ್ಪು ಸೋಸಿದ್ದು ಅಥವಾ ಹಣ್ಣಿಂದು ಇದ್ರ ಸಿಪ್ಪಿ ಅವನ್ನೆಲ್ಲ ಒಂದು ಇದ್ರೊಳಗೆ ಬಕೆಟ್ನಾಗ ಅದನ್ನು ಕೊಳಿಸಿ ಅದನ್ನು ನಾವು ಗೊಬ್ಬರ ಗತೆ ಉಪಯೋಗ ಮಾಡಬಹುದು, ಅದು ಉಪಯೋಗ ಆಗ್ತದೆ. ಹಿಂಗಾಗಿ ನಮಗೆ ಎಂಗೇಜ್ ಉಳಿಲಿಕ್ಕೆ ನಮಗೆ ಬೇಕಾದಷ್ಟು ದಾರಿಗಳು ಇರ್ತಾವ. ಈಗ ನಮ್ಮ ಹೊಲದೊಳಗೆ ನಾವು ಬರೇ ಒಂದು ಕೃಷಿ ಅಷ್ಟೇ ಅಲ್ಲ, ನಾವು ಒಂದು ಜೇನು ಪೆಟ್ಟಿಗೆನೂ ಇಟ್ಟೇವೆ. ಸೊ ಅದರಿಂದ ಜೇನು ತುಪ್ಪ ನಾವು ಇದು ಮಾಡಬಹುದು, ಎರೆಹುಳ ಗೊಬ್ಬರ ಅದನ್ನು ವರ್ಮಿ ಕಾಂಪೋಸ್ಟ್ ಅದನ್ನು ಮಾಡ್ತಾ ಇದ್ದೀವಿ. ಇದಂತೂ ಗೋಕೃಪಾಮೃತ ಇವಂತೂ ಮಾಡೇ ಮಾಡ್ತೀವಿ. ದಿನ ನೀವು ನಾವು ಹೋದಾಗ ಸಾಯಂಕಾಲ ಅಗ್ನಿಹೋತ್ರ ಮಾಡ್ತೀವಿ. ಅಗ್ನಿಹೋತ್ರದ್ದು ಇಫೆಕ್ಟ್ ಬಹಳ ಚಲೋ ಅದಂತ ಹೇಳ್ತಾರೆ. ಅಗ್ನಿಹೋತ್ರ ಮಾಡ್ತೀವಿ, ಅದಕ್ಕೇನು ಭಾಳ ದೊಡ್ಡ ಹೋಮ ಹವನ ಇಂಥ ಎಲ್ಲ ಬೇಕಾಗಿಲ್ಲ. ಸಣ್ಣದೊಂದು ಇದನ್ನು ಪಾತ್ರೆ ಇಟ್ಕೊಂಡು ಕುಳ್ಳು ಆಕಳದ್ದೇ ನಮ್ಮ ಆಕಳದ್ದನ್ನು ನಾನು ಕುಳ್ಳು ತಟ್ಟಿರ್ತೀನಿ, ಅದನ್ನು ಕುಳ್ಳು ತೊಗೊಂಡು ಅದನ್ನು ಕೆಂಡ ಮಾಡಿ ಅದ್ರ ಮೇಲೆ ನಮ್ದು ಅಕ್ಕಿ ತುಪ್ಪ ಹಾಕಿ ಒಂದೆರಡು ಮಂತ್ರ ಅಷ್ಟಂದ್ರೆ ಸಾಕು, ಆ ಹೊಗೆಯಿಂದ ಇಡೀ ವಾತಾವರಣ ಶುದ್ಧ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಮಾಡ್ತೀವಿ. ನಮ್ಮ ಮನೆಯವರಂತೂ ಹೊಲದಾಗ ಹೋದಾಗ ಪ್ರತಿಯೊಂದು ಗಿಡ ಮರಗಳ ಜೊತೆಗೆ ಮಾತಾಡ್ತಾರೆ. ನಿನಗೆ ವಿಷಯ ಉಣಿಸೋದಿಲ್ಲಪ್ಪ, ನೀ ಎಷ್ಟು ದಿವಸ ಇರ್ತಿ, ನೀ ಏನು ಫಲ ಕೊಡ್ತೀ ಅಷ್ಟೇ ನನಗೆ ತೃಪ್ತಿ ಅದ. ನಾವು ಭಾಳಷ್ಟು ಈಗ ಒಂದು ಹಣ್ಣಿನ ಗಿಡ ಅವ ನಮ್ಮ ಹೊಲದೊಳಗೆ, ಆ ಹಣ್ಣಿನ ಗಿಡಕ್ಕೆ ಸ್ಪ್ರೇ ಮಾಡಿ ಜಾಸ್ತಿ ಹಣ್ಣು ಹಿಡಿಯೋಂಗ ಮಾಡ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಅದ್ರ ಕೆಪಾಸಿಟಿ ಎಷ್ಟದ, ನೇಚರ್ ಅದು ಎಷ್ಟು ಕೊಡ್ತದೆ ಅಷ್ಟಕ್ಕೆ ವಿ ಆರ್ ಸ್ಯಾಟಿಸ್ಫೈಡ್. ನಾವು ಹೊಲ ತೊಗೊಂಡಾಗ ಅಲ್ಲಿ ಏನು ಶೆಲ್ಟರ್ ಇರಲಿಲ್ಲ. ನಾವು ಊಟ ಕಟ್ಕೊಂಡು ಹೋದ್ರೆ ಯಾವುದೋ ಒಂದು ಗಿಡದ ಬಡ್ಡ್ಯಾಗ ಎಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಡಬ್ಬಿ ಬೆಚ್ಕೊಂಡು ತಿನ್ನೋ ಪ್ರಸಂಗ ಇತ್ತು. ಹಿಂಗಾಗಿ ಹೋದ ಕೂಡಲೇ ಮೊದಲೇಕ್ಕೆ ನಾವು ಮಾಡಿದ್ದು ಅಂತಂದ್ರೆ ಎರಡು ರೂಮ್ ಹಾಕಿಸ್ಕೊಂಡ್ವಿ. ಎರಡು ರೂಮ್ ಹಾಕಿಸ್ಕೊಂಡ್ಮೇಲೆ ಮತ್ತು ನಾವು ಅಲ್ಲಿ ವಸತಿ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಟಾಯ್ಲೆಟು ಬಾತ್ರೂಮ್ ಕಟ್ಟಿಸ್ಕೊಂಡ್ವಿ. ಆಕಳು ಬಂದಮೇಲೆ ಆಕಳ ಮನೆ ಕಟ್ಟಿಸ್ಕೊಂಡ್ವಿ. ಈಗ ರೈತಾಪಿ ಸಾಮಾನು ಬಂದು ಅಥವಾ ನಮ್ಮ ಸಲಕರಣೆಗಳು ಇಟ್ಕೊಳ್ಳಿಕ್ಕೆ ನಮಗೆ ಜಾಗ ಬೇಕಂತಂದ್ಕೊಂಡು ಒಂದು ದೊಡ್ಡ ಹಾಲ್ ಮಾಡಿಸ್ಕೊಂಡ್ವಿ. ಹಿಂಗಾಗಿ ಅಲ್ಲಿ ಈಗ ನಾವು ವಾರದಾಗ ಎರಡು ದಿವಸ ವಸತಿ ಹಾಕ್ತೀವಿ. ಭಾಳ ಖುಷಿ ಕೊಡ್ತದಲ್ಲೇ ಆ ನ್ಯಾಚುರಲ್ ಹವಾ, ಇದರೊಳಗೆ ನಾವು ಇರ್ತೇವೆ. ಯಾರೂ ಇಡೀ ನಮ್ಮ ಮುರುಕಟ್ಟಿ ಏರಿಯಾ ಸುತ್ತಮುತ್ತಲ ಏರಿಯಾದ ಯಾರೂ ಶೇಂಗಾ ಬೆಳೆಯಂಗಿಲ್ಲ, ಬಟ್ ನಾವು ಶೇಂಗಾ ಬೆಳಿತೀವಿ. ಶೇಂಗಾ ಬೆಳೆದು ಆ ಶೇಂಗಾಗಳನ್ನು ತೊಗೊಂಡು ಹೋಗಿ ನಾವು ಎಣ್ಣೆ ಹಾಕಿಸ್ಕೊಳ್ತೀವಿ ಕಟ್ಟಿಗೆ ಗಾಣದೊಳಗೆ. ಈಗೆಲ್ಲ ನಮ್ಮ ಧಾರವಾಡದಾಗ ಸಾಕಷ್ಟು ಕಡೆ ಕಟ್ಟಿಗೆ ಗಾಣ ಆಗ್ಯಾವ. ಯೂಶ್ವಲ್ ಹೊರಗಡೆಯಿಂದ ಕೊಂಡು ತಂದ ಶೇಂಗಾ ಒಂದು 10 kg ಶೇಂಗಾ ಒಯ್ದು ನಾವು ಎಣ್ಣೆ ಹಾಕಿಸ್ಕೊಂಡ್ರೆ 1-3 liter ಎಣ್ಣೆ ಬರ್ತದೆ. ಬಟ್ ನಮ್ಮ ಶೇಂಗಾ ತೊಗೊಂಡು ಹೋಗಿ ನಾವು ಮಾಡಿಸ್ತಿರ್ತೀವಿ, 4-5 liter ಎಣ್ಣೆ ಬರ್ತದೆ. ಅವ್ರು ಎಣ್ಣೆ ಗಾಣದವ್ರು ಹೇಳ್ತಾರೆ, ನಿಮ್ಮ ಶೇಂಗಾ ಭಾಳ ಚಲೋ ಅವ ನೋಡ್ರಿ, ಭಾಳ ಎಣ್ಣೆ ಅಂಶ ಭಾಳ ಜಾಸ್ತಿ ಅದ ಅಂತಂತ ಹೇಳ್ತಾರೆ. ಅದು ಬಂದದ್ದು ರಾ ಮಟ್ರಿಯಲ್ ಏನು ಹಿಂಡಿ ಬರ್ತದಲ್ಲ, ನಮ್ಮ ಆಕಳ ಪಕ್ವಾನ ತಿಂದಂಗೆ ರುಚಿ ಮಾಡಿಕೊಂಡು ತಿಂತದ ಅದು ಗೌರಿ ಪದ್ಮ. ಹಿಂಗಾಗಿ ಯಾವುದನ್ನು ನಾವು ವೇಸ್ಟ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅಂದರೆ ಈ ಕೃಷಿ ಅಂತಂತಂದ್ರೆ ತುಚ್ಛ ಭಾವನೆಯಿಂದ ನೋಡೋದು ಬೇಡ. ನಾವು ಮಾಡಿದ್ರೆ ಸ್ವರ್ಗನ ಕಾಣಬಹುದಲ್ಲೇ, ಹಂಗೆ ನನ್ನ ವೈಯಕ್ತಿಕ ಭಾವನೆ ಇದೆ. ಭಾಳ ಸುಂದರವಾಗಿ ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಡಾಕ್ಟರ್ ರಾಧಿಕಾ ಅಂಬೇಕರ್ ಅವರ. ನಿಮ್ಮ ಒಂದು ಕೃಷಿ ಸೇವೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಬೆಳೀಲಿ, ನಮ್ಮ ಎಲ್ಲ ಮಹಿಳೆಯರಿಗೂ ಇದೊಂದು ಮಾದರಿ ಆಗಲಿ ಅಂತ ನಾವು ಈ ಸಂದರ್ಭದೊಳಗೆ ಹಾರೈಸ್ತೀವಿ. ನಮಸ್ಕಾರ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡ ವೈದ್ಯೆ ಡಾಕ್ಟರ್ ರಾಧಿಕಾ ಅಂಬೇಕರ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಂಜುಳಾ ಪುರಾಣಿಕ್. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಕೃಷಿ ವಾರ್ತೆ. ಸೂಕ್ಷ್ಮಾಣುಜೀವಿಗಳು ಹಾಗೂ ಹಾನಿಕಾರಕ ವಸ್ತುಗಳು ಹಾಲಿನಲ್ಲಿ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಬದಲಾವಣೆಗಳನ್ನು ಉಂಟು ಮಾಡಿ ಕೆಚ್ಚಲನ್ನು ಉರಿಯೂತಕ್ಕೆ ಈಡು ಮಾಡಿ ಹಿಂಡುವ ದನಗಳಿಗೆ ಮಾರಕವೆನಿಸಬಹುದಾದ ಮತ್ತು ಆರ್ಥಿಕವಾಗಿ ಬಹಳಷ್ಟು ನಷ್ಟವನ್ನುಂಟು ಮಾಡುವ ಕೆಚ್ಚಲು ಬಾವು ಅಥವಾ ಕೆಚ್ಚಲು ಬೇನೆ ಇಂದು ನಿನ್ನೆಯದಲ್ಲ. ಇದರಿಂದ ಹಾಲಿನ ಬಣ್ಣ, ರಚನೆ, ದಪ್ಪ ಮತ್ತು ಇತರ ಗುಣಧರ್ಮಗಳಲ್ಲಿ ಬದಲಾವಣೆಯಾಗುತ್ತದೆ. ಇದು ಕರು ಹಾಕಿದ ನಂತರ ಯಾವಾಗಲಾದರೂ ಕಾಣಿಸಿಕೊಳ್ಳಬಹುದು ಅಥವಾ ಒಮ್ಮೊಮ್ಮೆ ಕರು ಹಾಕುವ ಮೊದಲೇ ಕೆಚ್ಚಲು ಬಾವು ಕಂಡುಬರಬಹುದು. ರೈತರಿಗೆ ಈ ಕೆಚ್ಚಲು ಬಾವಿನಿಂದ ಅನೇಕ ವಿಧದಲ್ಲಿ ಹಾನಿಯಾಗುತ್ತದೆ. ಸೇವಿಸಲು ಅನರ್ಹವಾದ ಹಾಲು, ಕೊಬ್ಬಿನಾಂಶ ಮತ್ತು ಒಟ್ಟಾರೆ ಹಾಲಿನ ಇಳುವರಿಯಲ್ಲಿ ಕಡಿತ, ಅಂತಹ ಹಾಲಿಗೆ ಮತ್ತು ಹಸುವಿಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಇರುತ್ತೆ. ಪಶುವೈದ್ಯಕೀಯ ಔಷಧೋಪಚಾರಕ್ಕಾಗಿ ಖರ್ಚು ಅಲ್ಲದೆ ಕರುಗಳಿಗೂ ಕೂಡ ವಿವಿಧ ರೀತಿಯ ರೋಗ ಪ್ರಸಾರ ಮುಂತಾದವು ಕಾರಣವಾಗುತ್ತವೆ. ಕೆಚ್ಚಲು ಬೇನೆಯೊಂದರಿಂದಲೇ ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಹಾನಿಯಾಗುತ್ತದೆ. ವಿಚಿತ್ರವೆಂದರೆ ಕೆಚ್ಚಲು ಬೇನೆಯನ್ನುಂಟು ಮಾಡುವ ಸೂಕ್ಷ್ಮ ಜೀವಿಗಳು ಯಾವಾಗಲೂ ಕೆಚ್ಚಲು ಮೇಲೆಯೇ ಸಾಮಾನ್ಯವಾಗಿ ಇರ್ತವೆ. ಆದರೆ ನಿರ್ದಿಷ್ಟಪಡಿಸಿದ ಪರಿಸ್ಥಿತಿಗಳಲ್ಲಿ ಅವು ರೋಗವನ್ನುಂಟು ಮಾಡುತ್ತವೆ. ಹಿಂಡುವವರ ಕೈಯಿಂದ ಪ್ರಸಾರವಾಗುವುದು, ಕೆಚ್ಚಲು ಅಥವಾ ಮೊಲೆಗಳಿಗೆ ಗಾಯ, ಕ್ಷಯ ಮುಂತಾದ ರೋಗಗಳಿದ್ದಾಗ, ಉಸಿರಾಟದ ಮುಖಾಂತರ ಹಾಲು ಕುಡಿಯುವ ಕರುಗಳಿಗೆ ರೋಗವಿದ್ದಾಗ, ರೋಗಕ್ರಿಮಿ ಪೀಡಿತ ಹಾಸು, ಆಹಾರ ಮತ್ತು ನೀರು ಇವೆಲ್ಲವೂ ರೋಗವನ್ನು ಜಾಗೃತಗೊಳಿಸುತ್ತವೆ. ಹಿಂಡುವ ದನಗಳ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ, ಹವಾಮಾನ ಬದಲಾವಣೆ, ವಿಪರೀತ ಅಲೆದಾಟ, ಪರೋಪಜೀವಿಗಳ ಕಾಟ ಮುಂತಾದ ಒತ್ತಡಗಳಿಗೆ ಒಳಗಾದಾಗ ಕೆಚ್ಚಲು ಬೇನೆ ಬಲು ಬೇಗ ಕಾಣಿಸಿಕೊಳ್ಳುತ್ತದೆ. ಇದರ ಮೊದಲ ಲಕ್ಷಣವೆಂದರೆ ಹಿಂಡಲು ದನ ಅಸಹಕಾರ ತೋರಿಸುತ್ತೆ, ಒದೆಯುತ್ತದೆ, ಮುಟ್ಟಿದರೆ ಕೆಚ್ಚಲು ಬಿಸಿ ಹತ್ತುತ್ತೆ, ಹಿಂಡಿದ ಮೊದಲ ಸ್ವಲ್ಪ ಹಾಲು ಕೆಟ್ಟು ಹೋಗಿರುವುದನ್ನು ಗಮನಿಸಬಹುದು. ಒಮ್ಮೊಮ್ಮೆ ಜ್ವರ ಬರಬಹುದು. ರೋಗದ ತೀವ್ರತೆ ಹೆಚ್ಚಾದಂತೆ ಹಸು ಮೇವು ತಿನ್ನೋದನ್ನು ಕಡಿಮೆ ಮಾಡುತ್ತೆ. ಒಂದೆರಡು ದಿನದಲ್ಲಿ ಕೆಚ್ಚಲು ಗಟ್ಟಿಯಾಗುತ್ತಾ ಹೋಗುತ್ತದೆ. ಮುಟ್ಟಿದಾಗ ನಾರಿನ ಗಡ್ಡೆ ಮುಟ್ಟಿದಂತಾಗುತ್ತೆ. ಇದೆಲ್ಲ ಕೇವಲ ಒಂದೆರಡು ದಿನಗಳಲ್ಲಿ ಬದಲಾವಣೆ ಕಂಡುಬರುತ್ತದೆ. ಹೀಗಾಗಿ ಪ್ರಾರಂಭಿಕ ಲಕ್ಷಣಗಳು ತೋರಿದ ಕೂಡಲೇ ಅಲಕ್ಷ್ಯ ಮಾಡದೆ ತಕ್ಷಣವೇ ಪ್ರಥಮೋಪಚಾರ ಮಾಡಿ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಇಲ್ಲದಿದ್ದರೆ ಹಸು ನೆಲ ಹಿಡಿಯುತ್ತೆ, ಕೆಲವು ಬಾರಿ ಆಂತರಿಕ ಸೂಕ್ಷ್ಮಜೀವಿಗಳ ವಿಷಬಾಧೆಗೆ ಒಳಗಾಗಿ ಕೋಮಾ ಸ್ಥಿತಿಯನ್ನು ತಲುಪಿ ಮರಣ ಹೊಂದುವ ಸಂಭವ ಇರುತ್ತೆ. ಅನೇಕ ರೈತರು ತಡವಾಗಿ ಪಶುವೈದ್ಯರನ್ನು ಸಂಪರ್ಕಿಸ್ತಾರೆ ಅಥವಾ ಅರ್ಧಂಬರ್ಧ ಚಿಕಿತ್ಸೆ ಕೊಡಿಸ್ತಾರೆ. ರೋಗ ಕ್ರಿಮಿಗಳು ಔಷಧಕ್ಕೆ ನಿರೋಧಕತೆ ಬೆಳೆಸ್ಕೊಳ್ತವೆ, ಮುಂದೆ ಈ ಔಷಧಿ ಉಪಯೋಗಕ್ಕೆ ಬರುವುದಿಲ್ಲ. ಕೆಚ್ಚಲು ಬಿಸಿ ಹತ್ತಿದ ತಕ್ಷಣವೇ ತಣ್ಣೀರಿನ ಬಟ್ಟೆಯನ್ನು ಸುತ್ತಬೇಕು. ಮಂಜುಗಡ್ಡೆ ಇದ್ದರೆ ಅದನ್ನು ಬಳಸಬೇಕು. ಕೆಚ್ಚಲಿನ ಮೇಲೆ ಲೇಪಿಸಬಹುದಾದಂಥ ಅನೇಕ ಔಷಧಿಗಳು ದೊರೆಯುತ್ತವೆ. ಅರಿಶಿಣದ ಲೇಪನ ಕೂಡ ಸಹಾಯಕಾರಿ. ಪಶುವೈದ್ಯರ ಸಲಹೆ ಮೇರೆಗೆ ಕೆಚ್ಚಲಲ್ಲಿ ಒಳಗೆ ಹಾಕುವ ಮುಲಾಮ್ಗಳನ್ನು ಬಳಸಬೇಕು ಅಥವಾ ಸೂಕ್ತ ಇಂಜೆಕ್ಷನ್ಗಳನ್ನು ಕೊಡಿಸಬೇಕು. ಕೆಚ್ಚಲು ಬೇನೆ ನಮ್ಮ ಹಸುಗಳನ್ನು ಪೀಡಿಸಬಾರದು ಅಂತಿದ್ರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೇದಾಗಿ ಕೊಟ್ಟಿಗೆ ಸುತ್ತಮುತ್ತಲಿನ ಜಾಗೆ, ಹಸುವಿನ ದೇಹ, ವಿಶೇಷವಾಗಿ ಕೆಚ್ಚಲು, ಹಿಂಡುವವರ ಕೈ, ಹಿಂಡುವ ಪಾತ್ರೆ ಎಲ್ಲವೂ ಸ್ವಚ್ಛವಾಗಿರಬೇಕು. ಯಂತ್ರದಿಂದ ಹಾಲು ಕರೆಯುವ ಪದ್ಧತಿಯಲ್ಲಿ ಎಲ್ಲ ಯಂತ್ರೋಪಕರಣಗಳು ಕ್ರಿಮಿ ಮುಕ್ತವಾಗಿರುವಂತೆ ನೋಡಿಕೊಳ್ಬೇಕು. ಹಿಂಡಿನಲ್ಲಿರುವ ಎಲ್ಲ ದನಗಳು ಆರೋಗ್ಯದಿಂದಿರಬೇಕು. ಯಾವುದೇ ಕಾಯಿಲೆಯಿಂದ ನರಳುವ ದನವನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ಕಟ್ಟಬೇಕು. ಹಿಂಡುವ ಪ್ರತಿಯೊಂದು ಹಸುವಿನ ಕೆಚ್ಚಲನ್ನು ಹಿಂಡುವ ಮೊದಲು ಮತ್ತು ನಂತರ ಚೆನ್ನಾಗಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳಿಬೇಕು. ಹಿಂಡದ ಮೊಲೆಯನ್ನು ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದಬೇಕು. ಸಂಶಯಗ್ರಸ್ತ ಹಸುವನ್ನು ಎಲ್ಲ ದನಗಳನ್ನು ಹಿಂಡಿದ ನಂತರ ಹಿಂಡ್ಕೊಳ್ಬೇಕು. ಪ್ರತಿ ಬಾರಿ ಕೈಗಳನ್ನು ಸ್ವಚ್ಛಗೊಳಿಸ್ತಾ ಇರಬೇಕು. ಕೊಟ್ಟಿಗೆ ಯಾವಾಗಲೂ ಒಣಗಿರಬೇಕು. ಇದುವರೆಗೆ ಕೃಷಿ ವಾರ್ತೆ ಕೇಳಿದ್ರಿ. ಇನ್ನು ಮುಂದೆ ಕೇಳೋಣಂತ, ಬೆಳಗಾವಿ ಜಿಲ್ಲೆಯ ಯಲ್ಲಮ್ಮನವಾಡಿಯ ಕೊಕಟ್ನೂರಿನ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದ. ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಹಂಪಿಯ ಹೊಳಿಯಾಗ ಜಳಕ ಮಾಡಕಿನಾರ ಹಾಕಿ ಕೊಕಟ್ನೂರ ಕರಿ ಎಲ್ಲ ಚಂದುಳಾದ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಹಿರಿಯಳ ಹೊಳಿಯಾಗ ಚಳಕ ಮಾಡ ಕಿನಾರ ಹಾಕಿ ಕೊಕ್ಕಟ್ ನೂರ ಕರಿ ಎಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನೋ ಬಾಜಗುದಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ನಾನನ್ನ ಗುರವಿನ ತಾನಿಟ್ಟ ನೆನದಿನ ಮನಕ ಚಿತ್ತರ ಬರದಿನ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನೋ ಬಾಜಗುದಂಬೆ ಮನೆ ಕೆಳ ಚಿತ್ತರ ಬರದ ಬೇಡಿಕೊಂಡ ರೈಗೊಂಡಂತ ಯಾಯಿರಲೆನ್ನೆ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾನಿನ್ನ ನಂಬಿನೋ ಬಾಜಗುದಂಬೆ ಎಲ್ಲ ಮನೆ ಮಾಡಿ ಕೊಕ್ಕಟ್ನೂರಿನ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದಗಳನ್ನು ಕೇಳುತ್ತಿರುವಿರಿ. ಹೆಂಗ ದೊರೆದಾಳ ಎಲ್ಲವ್ವ ಹಂಗಲ್ಲೆಳವ್ವ ಹೆಂಗ ಸಿಕ್ಕಾಳ ತಾಯವ್ವ ಹೆಂಗ ಸಿಕ್ಕಾಳ ತಾಯವ್ವ ಮಂಗಳಾರ ದಿನ ಮನೆಯ ಸಾರಸಿ ಸಿಂಗಾರದಿಂದ ಸೇವಾ ಮಾಡರಿ ಮಂಗಳಾರ ದಿನ ಮನೆಯ ಸಾರಸಿ ಸಿಂಗಾರದಿಂದ ಸೇವಾ ಮಾಡರಿ ಮಂಗಳಾರ ದಿನ ಮನೆಯ ಸಾರಸಿ ಸೇವಾ ಮಾಡರಿ ದಿನ ಮನೆಯ ಸಾರಸಿ ಸಿಂಗಾರದಿಂದ ಸೇವಾ ಮಾಡರಿ ಜಂಗ ಮರಟಿಲ ಸಿಂಗಾರದಿಂದ ಚರಲಿಂಗಕ ಸಾಗಳ ದೇವಿ ಹೆಂಗ ದೊರೆದಾಳ ಎಲ್ಲವ್ವ ನಿಮಗಿಲ್ಲೇಳರುವ ಹೆಂಗ ಸಿಕ್ಕಾಳ ತಾಯವ್ವ ಗಂಟಿ ತಾಳ ಜಾಂಗುಟಿ ಕೈಯ ಹಸ್ತದಲ್ಲಿರುವ ಗಂಟಿ ಚಂಡಿ ಮುಂಡಿ ರೇಣುಕೆ ದುರುಗಿ ಗರ್ತರೆಲ್ಲ ಇರ್ತಾರಲ್ಲಿ ಹೆಂಗ ದೊರೆದಾಳ ಎಲ್ಲವ್ವ ಹಂಗಲ್ಲೇಳವ್ವ ಹೆಂಗ ಸಿಕ್ಕಾಳ ತಾಯವ್ವ ಹೋಗುನು ನಡೆಯ ಮೀರಿದ ವಸ್ತಾದಿರ್ತಾರಲ್ಲೇ ಹೋಗಿ ಹೋಗಿ ಹೋಗುನು ನಡಿಯ ಮೀರಿದ ವಸ್ತಾದಿರ್ತಾರಲ್ಲೇ ಸಿಕ್ಕಾಳ ತಾಯವ್ವ.